ಹೆಲಿಕೋಣಿಯಾದ ಎಲೆಗಳು, ಆಮೇಲೆ ಬರ್ಡ್ ಆಫ್ ಪ್ಯಾರಡೈಸ್ದ ಎಲೆಗಳಾಗಲಿ, ಅಥವಾ ಗೋಲ್ಡನ್ ರಾಡ್ ಮತ್ತು ಡೈಸಿ ಅಂತೇಳಿ ಕೆಲವೊಂದು ಹೊರ ವಾತಾವರಣದಲ್ಲಿ ಉತ್ತಮವಾಗಿ ಬರುವಂತಹ ಕೆಲವೊಂದು ಬೆಳೆಗಳಿದ್ದಾವೆ. ಅವುಗಳನ್ನು ಕೂಡ ನಾವು ಈ ಕಟ್ ಫ್ಲವರ್ದ ಜೊತೆಗೆ ಹೊರಗಡೆ ಪ್ರದೇಶದಲ್ಲಿ ಇಂತಹ ಕೆಲವೊಂದು ಪೂರಕವಾದಂತಹ ಡೆಕೋರೇಷನ್ಗೆ ಪೂರಕವಾದಂತಹ ಬೆಳೆಗಳನ್ನು ಬೆಳ್ಕೊಂಡು ಅದರ ಜೊತೆಗೆ ಮಾರಾಟ ಮಾಡಿದಾಗ ನಾವು ಹೆಚ್ಚಿನ ಒಂದು ಲಾಭವನ್ನು ಪಡೆಯೋಕ್ಕೆ ಸಹಾಯಕ ಆಗ್ತದೆ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು. ಇನ್ನು ಎರಡನೇ ಸಲಹೆ ಅಂತೇಳಿ ಹೇಳ್ಬೇಕಂತಂದರೆ, ನಾವು ಯಾವ ರೀತಿಯಾಗಿ ಈ ಹಸಿರುಮನೆಗಳನ್ನು ನಿಯಂತ್ರಣ ಮಾಡಬೇಕು, ವೈಜ್ಞಾನಿಕವಾದಂಥ ಸ್ವಲ್ಪ ಜ್ಞಾನವನ್ನು ನಾವು ಇಲ್ಲಿ ಪಡ್ಕೋಬೇಕಾಗ್ತದೆ. ಅದಿಲ್ಲದೆ ಮತ್ತು ನಾವು ಇನ್ನೂ ಹೇಳ್ಬೇಕಪ್ಪ ಅಂತಂದರೆ, ಪ್ಲ್ಯಾಂಟಿಂಗನ್ನು ಕೈಗೊಳ್ಳಬೇಕಾದ್ರೆ ಉತ್ತಮವಾದಂಥ ರೀತಿಯಲ್ಲಿ ನಾವು ಮಡಿಗಳನ್ನು ತಯಾರು ಮಾಡಿಕೊಂಡು ಉತ್ತಮ ಗುಣಮಟ್ಟದ ಸಸಿಗಳನ್ನು ನಾಟಿ ಮಾಡುವುದರಿಂದ, ಆಮೇಲೆ ಪೂರಕವಾದಂಥ ವಾತಾವರಣವನ್ನು ಈ ಒಂದು ಬೆಳೆಗಳಿಗೆ ನಾವು ತಕ್ಕ ಮಟ್ಟಿಗೆ ಒದಗಿಸುವುದರಿಂದ ಕೀಟ ಮತ್ತು ರೋಗಗಳನ್ನು ನಾವು ಮೇಲೆ ಮೇಲಿಂದ ನಾವು ಗಮನದಲ್ಲಿಟ್ಟುಕೊಂಡು ಬಂದ ತಕ್ಷಣ ನಿಯಂತ್ರಣವನ್ನು ಕೈಗೊಳ್ಳುವುದರಿಂದ ನಾವು ಹೆಚ್ಚಿನ ಮತ್ತು ಗುಣಮಟ್ಟದ ಇಳುವರಿಯನ್ನು ಪಡೆಯಲು ಸಾಧ್ಯ ಆಗ್ತದೆ ಅಂತೇಳಿ ನಾವು ಇಲ್ಲಿ ನಾವು ಹೇಳ್ಬೋದು. ಒಳ್ಳೆಯದು ಡಾಕ್ಟರ್ ಸತೀಶ್ ಪಾಟೀಲ್ ಅವರೇ, ತಾವು ಇಲ್ಲಿವರೆಗೆ ಹೂ ಬೆಳೆಗಳಲ್ಲಿ ಸಂರಕ್ಷಿತ ಕೃಷಿ ಕುರಿತು ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಡಾಕ್ಟರ್ ಸತೀಶ್ ಪಾಟೀಲ್ ಅವರೊಂದಿಗಿನ ಸಂದರ್ಶನದಲ್ಲಿ ಹೂ ಬೆಳೆಗಳಲ್ಲಿ ಸಂರಕ್ಷಿತ ಕೃಷಿ ಈ ಕುರಿತು ಕೇಳಿದಿರಿ. ಮನೆ ಕಟ್ಟಲು, ಕಾರು ಕೊಳ್ಳಲು, ಉದ್ದಿಮೆ ವ್ಯವಹಾರ ಬೆಳೆಸಲು ಸುಕೋ ಬ್ಯಾಂಕ್ ಲೋನ್ ಉತ್ಸವ ಕೇವಲ 9.5% ಬಡ್ಡಿ ದರದಲ್ಲಿ ಮಾತ್ರ. 9.5% ಬಡ್ಡಿ ಒಂದೇ ದಿನದಲ್ಲಿ ಮಂಜೂರಾತಿ. ಸುಕೋ ಬ್ಯಾಂಕ್ ಲೋನ್ ಉತ್ಸವ. ಜನಪದ ಸಂಗೀತದಲ್ಲಿ ಸುಳ್ಳದ ದೇವಕ್ಕ ರಾಮಪ್ಪ ತುಳಜಮ್ಮನವರ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ ಕೇಳುತ್ತೀರಿ. ಮಾರೇ ನಿನ ಕೈಯೇ ಸತಿ ಅಂತ ನಿನ ಕಾಲ.